ದಾಕ್ಷಾಯಿಣಿಯು ತನ್ನ ತಂದೆ ಮನೆಯಲ್ಲಿ ನಡೆಯುವ ಯಾಗಕ್ಕೆ ನಾನು ನನ್ನ ಪತಿದೇವರು ಹೋಗಬೇಕಾದುದು ಅನಿವಾರ್ಯ ಎಂದು ಮನಗಂಡು ಪತಿಗಳ ಬಳಿಗೆ ಬಂದು ವಂದಿಸುವಳು. ಅವರ ಸಂಭಾಷಣೆ. ಮನವಲ್ಲೇ ಹೋಗದೆ ಇಷ್ಟದನ್ನ ಮನವಲ್ಲೇ ಹೋಗದೆ ಎಂದಳು ಎಂಬುದಾಗಿ ಪರಿಪರಿಯಾಗಿ ಬೇಡಿಕೊಂಡರು. ಪತಿಯು ಮೌನದಿಂದ ಮಾತನಾಡದೇ ಇರುವಾಗ ದಾಕ್ಷಾಯಿಣಿಯು ತಾಯಿ ಮನೆಯ ಮೇಲಿನ ಮೋಹದಿಂದ ಪತಿಯ ಚರಣಗಳನ್ನು ಮುಟ್ಟಿ ವಂದಿಸಿ ತೆರಳುತ್ತಾಳೆ. ಯಾಗಶಾಲೆಯಲ್ಲಿ ತನ್ನನ್ನು ಯಾರೂ ಗಮನಿಸದೇ ಇದ್ದಾಗ ಗೌರಿಯು ಈ ವಿಧವಾಗಿ ಬೇಸರಿಸುತ್ತಾಳೆ. ಗೌರಿಯನ್ನು ಕಂಡಾಗ ಸಭೆಯೆಲ್ಲ ಗೊಳ್ಳನೆ ನಗುತ್ತಾರೆ. ಇದನ್ನು ಕಂಡ ದಾಕ್ಷಾಯಣಿಯು ಕೋಪಿಷ್ಠಳಾಗಿ ತಂದೆಯ ಮುಖ ನೋಡಿ ಹೀಗೆಂದು ನುಡಿಯುತ್ತಾಳೆ. What? ಕೊನೆಯಲ್ಲಿ ಮಂಗಳ ಪದ. ಇದುವರೆಗೂ ದಕ್ಷಯಾಗ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಎಂ ನಾರಾಯಣ ಮಾಟೆ ಅಡೂರು, ಮದ್ದಳೆ ಶ್ರೀ ರಾಘವ ಬಲ್ಲಾಳ ಕಾರಡ್ಕ, ಚಂಡೆ ಶಿವರಾಮ್ ಭಟ್ ಅಂಬೆಮೂಲೆ, ಚಕ್ರತಾಳ ಗೋಪಾಲ ಮಾಟೆ ಅಡೂರು, ನಿರೂಪಣೆ ಅಶ್ವಿನಿ ರಾಜೇಶ್ ಮಂಗಳೂರು. ಇದೀಗ ಕೃಷಿ ಮಾಹಿತಿ. ಗೋಡಂಬಿ ಒಂದು ವಾಣಿಜ್ಯ ಬೆಳೆ. ಹೆಚ್ಚು ಪ್ರೋಟೀನ್, ಕಡಿಮೆ ಪ್ರಮಾಣದ ಶರ್ಕರ ಹೊಂದಿರುವ ಗೋಡಂಬಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿದೆ. ಸಾಮಾನ್ಯ ರೈತನ ಕೈಗೆಟುಕುವ, ಕೈತುಂಬ ಹಣ ತರುವಂತಹ ವಿಶಿಷ್ಟ ಬೆಳೆ ಈ ಗೋಡಂಬಿ. ಸಾಮಾನ್ಯವಾಗಿ ಬೇರಾವ ಬೆಳೆಯೂ ಬೆಳೆಯದಂತಹ ಭೂಮಿಯಲ್ಲೂ ಗೋಡಂಬಿಯನ್ನ ಬೆಳೆಯಲು ಸಾಧ್ಯ. ಗೋಡಂಬಿಗೆ ಯಾವುದೇ ನೀರಾವರಿ ಮತ್ತು ಉಪಚಾರ ಬೇಕಿಲ್ಲ. ಇತರೆ ತೋಟದ ಬೆಳೆಗಳಿಗೆ ಬೇಕಾದಷ್ಟು ಕಾರ್ಮಿಕರು ಬೇಕಿಲ್ಲ. ಅಷ್ಟೇ ಅಲ್ಲದೆ ಅತ್ಯಂತ ಸುಲಭವಾಗಿ ಮಾರುಕಟ್ಟೆಯೂ ದೊರೆಯುತ್ತೆ ಮತ್ತು ಗೋಡಂಬಿ ಸಂಸ್ಕರಣಾ ಉದ್ಯಮಗಳು ಸುಮಾರು 2-3 ಲಕ್ಷ ಜನರಿಗೆ ಉದ್ಯೋಗಾವಕಾಶವನ್ನು ಕೂಡ ಕಲ್ಪಿಸಿಕೊಡುತ್ತೆ. ನಮ್ಮ ದೇಶದಲ್ಲಿ ಗೋಡಂಬಿಯನ್ನ ಸುಮಾರು 9.91 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ ಮತ್ತು 6.92 ಲಕ್ಷ ಟನ್ ಕಚ್ಚಾ ಗೋಡಂಬಿ ಬೀಜವನ್ನು ಉತ್ಪಾದಿಸಲಾಗುತ್ತೆ. ಇದಕ್ಕೆ ಬೆಳೆಯುತ್ತಿರುವಂತಹ ಬೇಡಿಕೆಯನ್ನ ಗಮನಿಸಿದರೆ ಇದರ ಉತ್ಪಾದನೆ ತೀರಾ ಕಡಿಮೆನೆ ಅನ್ಬಹುದು. ಸದ್ಯ ಭಾರತದಲ್ಲಿ 20 ಲಕ್ಷ ಟನ್ ಗೋಡಂಬಿ ಬೀಜ ಸಂಸ್ಕರಣೆ ಮಾಡುವಷ್ಟು ಸಾಮರ್ಥ್ಯವಿರುವ ಕೈಗಾರಿಕಾ ಘಟಕವನ್ನು ಕೂಡ ಸ್ಥಾಪಿಸಲಾಗಿದೆ. ಈ ಗೋಡಂಬಿಯಲ್ಲಿ ಬೇರೆ ಬೇರೆ ತಳಿಗಳಿವೆ. ನಮ್ಮ ಕರ್ನಾಟಕಕ್ಕೆ ಶಿಫಾರಸು ಮಾಡಲಾಗುವಂತಹ ತಳಿಗಳು ಯಾವುದೆಂದ್ರೆ UN50, NRCC 2, Selection 2, ಭಾಸ್ಕರ, Chintamani 1, ನಮ್ಮ ಉತ್ತರ ಕನ್ನಡಕ್ಕೆ Wengurla 4 ಮತ್ತು Wengurla 7. ಈ ಗೋಡಂಬಿ ಬೆಳೆಯನ್ನ ನಾಟಿ ಮಾಡೋದಾಗಿದ್ರೆ ಹೆಚ್ಚು ಫಲವತ್ತಾದ ಮಣ್ಣುಗಳಿಗೆ 8 ಮೀಟರ್ × 8 ಮೀಟರ್, ಮಧ್ಯಮ ಮತ್ತು ಹಗುರವಾದ ಮಣ್ಣುಗಳಿಗೆ 7.5 ಮೀಟರ್ × 7.5 ಮೀಟರ್, ಮತ್ತೆ ಮರಳು ಅಥವಾ ಕಳಪೆ ಅಥವಾ ತುಂಬಾ ಹಗುರವಾದಂತಹ ಮಣ್ಣುಗಳಿಗೆ 5 ಮೀಟರ್ × 5 ಮೀಟರ್ ದೂರದಲ್ಲಿ 1 × 1 × 1 ಮೀಟರ್ ಉದ್ದ ಅಗಲ ಆಳ ಅಳತೆಯ ಗುಂಡಿಯನ್ನ ತೋಡಬೇಕಾಗತ್ತೆ. ಸಾಲಿನಿಂದ ಸಾಲಿಗೆ ಇರುವಂತಹ ಅಂತರ ಜಾಸ್ತಿ ಇರೋದ್ರಿಂದ ಅಂತರ ಬೆಳೆಯನ್ನು ಬೆಳೆಯಲು ಕೂಡ ಇದು ತುಂಬಾ ಅನುಕೂಲ ಆಗತ್ತೆ. ಸಸಿ ನೆಡುವುದಕ್ಕಿಂತ 15-20 ದಿನ ಮುಂಚೆ ಗುಂಡಿಗಳನ್ನ ತೋಡಿ ಸೂರ್ಯನ ಬಿಸಿಲಿಗೆ ಅವುಗಳನ್ನ ಒಡ್ಡಬೇಕು.